ಮಮ್ಮಗ ಪದ್ಮ ಗೊಂಡ ಹುಟ್ಟಿ ಅವತಾರ ತಾಳ್ಯಾನು ಆಗ ಒಂದೊಂದು ಬಾಗಲ ಕುರಿಗಳ ಹುಟ್ಟಿ ಕಾವಲ್ಲ ಬಂದೀತು ಮಗ ಪದ್ಮ ಬಂಡ ಹುಟ್ಟಿ ಅವತಾರ ತಾಳ್ಯಾನು ಆಗ ಒಂದೊಂದು ಭಾಗದ ಕುರಿಗಳ ಹುಟ್ಟಿಯ ಕಾವಲ್ಲ ಬಂದೀತು ಶಂಕರ ಶಿವರಾಯ ಒಳ್ಳೆದು ಒಳ್ಳೆಯ ತಂದೆಯ ದಾನ ಮತ್ತೆ ಲೋಕದಲ್ಲಿ ಒಂದೇ ನೂತನ ಪೂರಿತ್ತು ಆಗ ರಾಜ ಗಂಗಾಧಾರದಲ್ಲಿ ಮಕ್ಕಳಿಲ್ಲಾಯ್ತು ಶಂಕರ ಶಿವರಾಯ